ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಕ್ಷಣ ರಾಗಮೇ ಯೋಗಮಣಿ ಪ್ರಾಣಮು ನೀವನಿ ಗಾನಮೇ ನೀದನಿ ಪ್ರಾಣಮೇ ಗಾನಮಣಿ ಮೌನ ವಿಚಕ್ಷಣ ಗಾನ ವಿಲಕ್ಷಣ ರಾಗಮೇ ಯೋಗಮಣಿ ಹಿಮಗಿರೀಂದ್ರ ಸಿತ ಕಂದರ ನೀಲಕಂದರ ರುದ್ರುಲೆರುಗ ನೀ ರುದ್ರ ವೀಣ ನಿರ್ನಿದ್ರ ಗಾನಮಿದಿ ಅವಧರಿಂತರ ತಿಳಿಧರಿಂತರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಮೆರಿಸೇ ಮೆರುಪುಲು ಮುರಿಸೇ ಪೆದವುಲ ಚಿರು ಚಿರು ನವ್ವುಲು ಕಾಬೋಳು ಉರಿಮೇ ಉರುಮುಲು ಸರಿ ಸರಿ ನಟನಲ ಸಿರಿ ಸಿರಿ ಮೂವಲು ಕಾಬೋಳು ಮೆರಿಸೇ ಮೆರುಪುಲು ಮುರಿಸೇ ಪೆದವುಲ ಚಿರು ಚಿರು ನವ್ವುಲು ಕಾಬೋಳು ಉರಿಮೇ ಉರುಮುಲು ಸರಿ ಸರಿ ನಟನಲ ಸಿರಿ ಸಿರಿ ಮೂವಲು ಕಾಬೋಳು ಪರವಶಾನ ಸಿರಸು ಗಂಗಾ ಹರಕುಜಾರೆನ ಶಿವಗಂಗಾ ಪರವಶಾನ ಶಿರಸು ಗಂಗಾ ಹರಕುಜಾರೆನ ಶಿವಗಂಗಾ ನಾಗಾನದ ಹರಿನು ಮುನುಗಂಗಾ ಆನಂದ ವೃಷ್ಟಿನೆ ಕಡವಂಗ ಶಂಕರ ನಾದ ಶರೀರ ಶಂಕರ ಶಂಕರ ಶಂಕರ